ಅವರಿಗೆ ದಿಢೀರ್ ಶ್ರೀಮಂತರಾಗಬೇಕು, ನೆಮ್ಮದಿ ಇರಬೇಕು, ಆರೋಗ್ಯ ಇರಬೇಕು, ಒಳ್ಳೆ ಚೆನ್ನಾಗಿರ್ಬೇಕು. ನಮಗೆ ಏನೋ ಕಲ್ಪನೆಗಳು ಅಂದರೆ ಎಲ್ಲರೂ ಕೆಲಸಗಳಿಗೆ ಒಂದಲ್ಲ ಒಂದು ಮಾಡ್ತಾ ಇದ್ರೆ ಅದು ಖುಷಿ ಕೊಡುತ್ತೆ, ಖುಷಿ ಆಗಿರುತ್ತೆ, ಅದು ಖುಷಿ ಅಂತೀವಿ. ಇವನಿಗೆ ಅದೆಲ್ಲ ಬೇಡ ಅಂತಂದ್ರೆ ಅವನೇನು ಮಾಡ್ತಾನೆ, ಏ ಅದೆಲ್ಲ ಇಲ್ಲಿ ನಾವು ಅದನ್ನ ನೋಡೋಕ್ಕಾಗಲ್ಲ, ಇದನ್ನು ಮಾಡೋಕ್ಕೋದಿಲ್ಲ, ಎಲ್ಲ ಕೆಲಸ ನಾವು ನೋಡೋಕ್ಕಾಗೋದಿಲ್ಲ ಅಂತೇಳಿ ಅವನೇನು ಮಾಡ್ತಾನೆ, ಈಗ ಅಂಗಡಿಯಲ್ಲಿ ನೀವು ದೊರಕ್ತಾರೋ ಗೊಬ್ಬರ ಇದ್ರೆ ಬಿಡ ಅದನ್ನೇ ತಂದು ಹಾಕ್ತೀನಿ ಅಂತೇಳಿ ಅದ್ರ ಕಡೆಗೆ ಅವರು ಈ ಕೆಲವೊಂದು ಕಾರಣಗಳಿಂದ ಇದಕ್ಕೆ ಹೋಗಲೇಬೇಕಾಯ್ತು, ಹೋಗ್ತಾ ಇದ್ದಾರೆ ಅಷ್ಟೆ. ಈ ಒಂದು ರಾಸಾಯನಿಕ ಕಂಪ್ಲೀಟ್ ಕೈಬಿಟ್ಟು ಅಂದ್ರೆ ಸಾವಯವ ಕೃಷಿಯನ್ನೇ ನಮ್ಮ ರೈತರು ಮಾಡಿ ಅಂದ್ರೆ ಹೆಚ್ಚಿನದಾಗಿ ಇಳುವರಿ ಪಡಿಬಹುದು ಅಂತ ಹೇಳ್ತೀರಾ? ನೂರಕ್ಕೆ ನೂರು ಪಾಗ ಬರೀಬೋದು. ಈಗ ನಾನು ಹೇಳ್ತಾ ಇರೋದು, ಇದು ರೈತರ ಜೊತೆ ನಾನು ಒಂದು 4-5 ವರ್ಷ ವರ್ಕ್ ಮಾಡಿ ಅವ್ರು ಬೆಳೆದಿದ್ದ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡು ಅವ್ರ ಜೊತೆ ನಾನು ಮಾಡಿ ಈಗ ನಮ್ಮ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಕೆಲವೊಂದು ತಾಕುಗಳಲ್ಲಿ ನಾವು ಮಾಡ್ತಾ ಇದೀವಿ. ಎಲ್ಲದೂ ಇಡೀ ತಕ್ಷಣಕ್ಕೆ ಒಂದೇ ಸರಿ ಎಲ್ಲ ನಾವು ಕಂಪ್ಲೀಟ್ ಕನ್ವರ್ಟ್ ಮಾಡಕ್ಕೆ ಅದರಿಂದ ಈ ಕಡೆಗೆ ಬದಲಾಕಾಗಲ್ಲ. ನಾವು ಹಂತಂತವಾಗಿ ಈ ಸರಿ ನೋಡಿ ನಾವು ಸಾವಯವ ಬಾಳೆ ಬೆಳೆದ್ವಿ, ಟಿಶ್ಯೂ ಅಂಗಾಂಶ ಬಾಳೆ, ಏಲಕ್ಕಿ ಬೆಳೆ, ಆಮೇಲೆ ಕೆಲವೊಂದು ತಾಕು ಕಬ್ಬಿನ ತಾಕೊಳಗೆ ನಾವು ಸಾವಯವ ಮಾಡಿದ್ದೀವಿ. ಈಗ ಹಂತವಾಗಿ ನಾವು ಮಾಡ್ತಾ ಇದ್ವಿ. ನಮ್ಮಲ್ಲೂ ಕೆಲವೊಂದು ಗೊಬ್ಬರಗಳನ್ನು ಮಾಡ್ತಾ ಇದ್ವಿ, ಎರೆ ಗೊಬ್ಬರ ಆಗಲಿ ಅಥವಾ ಜೀವಾಮೃತಗಳಾಗಲಿ ಎಲ್ಲ ಮಾಡ್ಕೊಂಡು ನಾವು ಕೆಲವನ್ನು ಹಾಕ್ತಾ ಇದ್ವಿ ಸರ್. ಅಂದರೆ ಎರೆ ಗೊಬ್ಬರ ಅಂದರೆ ಈ ಒಂದು ಸಾವಯವ ಕೃಷಿಯ ಒಂದು ಅಂಗ ಅಂತ ಹೇಳ್ಬೋದಲ್ವಾ? ಹೌದು ಸರ್. ಅಂದ್ರೆ ಈ ಒಂದು ಎರೆ ಗೊಬ್ಬರ ಅಂದ್ರೆ ಯಾವ ರೀತಿ ನಾವು ತಯಾರು ಮಾಡೋಕ್ಕಾಗುತ್ತೆ, ಯಾವ ರೀತಿ ನಾವು ಬೆಳೆಗಳಿಗೆ ಕೊಡಬೇಕಾಗುತ್ತೆ? ನಿರ್ದಿಷ್ಟವಾದ ಪ್ರಮಾಣ ಇದೆ, ರೈತರೇ ಅವರೇ ಮಾಡ್ಕೊಂಡು ಅವರೇ ಬೆಳೆಸಿದ್ರೆ ಅವ್ರು ಎಷ್ಟು ಬೇಕಾದ್ರೂ ಮಾಡಬಹುದು. ಇದರಿಂದ ಯಾವುದೇ ತರದ ಹಾನಿ ಇಲ್ಲ. ಇದು ಏನಪ್ಪಾ ಅಂತಂದ್ರೆ, ಮೊದಲು ಮೊದಲು ಭೂಮಿನಲ್ಲಿ ಹೊಲದಲ್ಲಿ ಕಸ ಬಿದ್ದರೆ, ಸೊಪ್ಪು ಸೆದೆ ಬಿದ್ದರೆ ಅದನ್ನ ಮಳೆ ಬಿದ್ದು ಗೆದ್ದಿಡಿದು ಅಥವಾ ಎರೆಹುಳ ತಿಂದು ಗೊಬ್ಬರ ಮಾಡ್ತದೆ. ಈಗ ಔಷಧಿಗಳು ಅವು ಇವು ಜಾಸ್ತಿ ಹಾಕಿದ್ರಿಂದ ಅವೆಲ್ಲ ಸತ್ತೋಗಿ ಈಗ ಅದು ಕೊಳೆಯೋದಕ್ಕಾಗಲ್ಲ ಅಂತೇಳಿ ಈಗ ನಾವು ಕೃತಕವಾಗಿ ಗೊಬ್ಬರ ಮಾಡ್ಕೋಬೇಕು. ಏನು ಎರೆಹುಳ ಅಂತಂದ್ರೆ 4 ತರಹದ ಮಾಡ್ಬೋದು. ಏನು ಖರ್ಚಿಲ್ದಲೆ ಒಂದು ಮರದ ನೆರಳಲ್ಲಿ ಸೊಪ್ಪನ್ನು ಗುಡ್ಡೆ ಹಾಕಿಬಿಟ್ಟು ಕಸನ ಒಣಗಿದ್ದಂತ ಅದನ್ನ ನೀರಲ್ಲಿ ಹಾಕಿಸ್ಬಿಟ್ಟು ನೆನೆಸಿ ಅದು ಮಾಡಿ ಅದಕ್ಕೆ ಸಗಣಿ ರಾಡಿ ಹಾಕಿ ಅದಕ್ಕೆ ಕೆಲವು ಹುಳುಗಳು ಬಿಟ್ಟು ಅದು ತಿಂದ್ಕಂತ ಅದನ್ನ ಗೊಬ್ಬರ ಮಾಡೋದು 60-65 ಗೊಬ್ಬರ ಮಾಡುತ್ತೆ. ಇದಕ್ಕೆ ಕೆಲವೊಂದು ಪೀಡೆಗಳ ಕಾಟ ಇದೆ. ಏನು ಇರುವೆಗಳು ಹುಳ ತಿಂತವೆ, ಆಮೇಲೆ ಮುಂಗಿಸಿ ಅವು ಇವು ಬೇಲಿ ಪಕ್ಕ ಇದ್ದಾಗ ಅವು ಇವು ಬಂದು ಇವು ತಿಂತವೆ, ಕಾಪಾಡಿಟ್ಕೊಂಡ್ರೆ ಕಷ್ಟ ಆಗುತ್ತೆ. ಎರಡನೇ ಪದ್ಧತಿ ಏನಪ್ಪ ಅಂದ್ರೆ, ನಾವು 4 ಅಗಲ 10 ಉದ್ದ 2 ಹಳದು ಒಂದು ಗುಂಡಿ ಮಾಡಿ ಒಂದು ಪದರು ಕಸ ಹಾಕಿ ಅದರ ಮೇಲೆ ಸಗಣಿ ರಾಡಿ ಹಾಕಿ ಇನ್ನೊಂದು ಪದರು ಕಸ ಹಾಕಿ ರಾಡಿ ಹಾಕಿ ಈ ತರ ಭೂಮಿಯ ಮಟ್ಟದಿಂದ ಮೇಲ್ಗೆ 2 ತನಕ ಹಾಕಿಬಿಟ್ಟು ಅದಕ್ಕೆ ಹುಳ ಬಿಟ್ಟು ಅದಕ್ಕೆ ಬೇಸಿಗೆದಿಂದಲೇ ತೇವಾಂಶ ಕಾಪಾಡೋಕ್ಕೆ ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಒಂದ್ಸರಿ ನೀರು ಬಿಟ್ಟಕ್ಕಂಥ ತೇವಾಂಶ ಕಾಪಾಡಿಕೊಂಡು ಮಾಡಿದರೆ ಖರ್ಚಿಲ್ಲ ಕಡಿಮೆ ಮಾಡಿ ನಮ್ಮ ತತ್ವದಲ್ಲಿ ಇದನ್ನು ಗೊಬ್ಬರ ಮಾಡ್ಕೋಬಹುದು. ಇದನ್ನು ನಾವು ಯಾವುದೇ ಬೆಳಿಗ್ಗೆ ಎಷ್ಟು ಬೇಕಾದ್ರೂ ಹಾಕೋಬಹುದು. ಆದರೆ ಇದರಲ್ಲೂ ಸಹ ಇರುವೆ ಮತ್ತು ಪೀಡೆಗಳದ್ದು ಕಾಟ ಜಾಸ್ತಿ ಆಗಿ ಹುಳುಗಳನ್ನು ಸಾಯಿಸ್ತವೆ. ಇನ್ನು 3 ತತ್ವ ಅಂದರೆ, ಕಡಪದ ಕಲ್ಲುಗಳನ್ನು 4 ಆಗಲ್ಲ ತಡಿ ಅಥವಾ ನಮ್ಮ ಅನುಕೂಲ ತಗೊಂಡು ಉದ್ದ ಮಾಡ್ಕೊಂಡು ಹಾಕಿಬಿಟ್ಟು ಹಿಡಿಯುವ ಅದಕ್ಕೂ ಕಸ ತುಂಬಿ ರಾಡಿ ಹಾಕಿದರೆ ಸ್ವಲ್ಪ ಪೀಡೆಗಳನ್ನ ಅವಾಯ್ಡ್ ಮಾಡ್ಬೋದು. ಸುತ್ತ ಒಂದು ಕೆಲ ತಗ್ಗು ಮಾಡಿಬಿಟ್ರೆ ನೀರು ನಿಲ್ಲಂಗೆ ಮಾಡಿಬಿಟ್ರೆ ಇರುವೆಗಳು ಆ ಕಡೆಗೆ ಬರ್ದಂಗೂ ಅದನ್ನು ಅವಾಯ್ಡ್ ಮಾಡ್ಬೋದು. ಈ ಮೆಥಡ್ ಕಡಿಮೆ ಖರ್ಚಲ್ಲಿ ಇದೊಂದು ಪದ್ಧತಿ ಮಾಡ್ಕೋಬಹುದು. ಬೇಡ ಇನ್ನೂ ಸ್ವಲ್ಪ ಇದೆ ಮರಳು ನಿವೇಲಿ ನೆರಳು ಮಾಡಿಕೊಂಡು ಹೆಂಚಿಗಿಂಚೋ ಶೀಟ್ ಹಾಕ್ಕೊಂಡು ಇಟಿಗೆನಲ್ಲಿ ಕಟ್ಟಿಬಿಟ್ಟು ತೊಟ್ಟಿ ಕಟ್ಟಿ ಕಾಲುವೆ ಮಾಡಿ ಈ ಥರ ಕಸ ತುಂಬಿ ಅದನ್ನು ಹುಳ ಬಿಟ್ಟು ಮಾಡಿಕೊಂಡಾಗ ಅದು ಗೊಬ್ಬರ ಮಾಡುತ್ತೆ. ಅದನ್ನು ನಾವು ಬಳಕೆ ಮಾಡೋದು. ನಾವು ಪ್ರತಿದಿನ ಅದಕ್ಕೆ ನೀರು ಬಿಟ್ಟಾಗ ನೀರು ಬಂದಂಥ ಜಲ ಎರೆ ಜಲ ಅಂತ ಒಂದು ಗುಂಡಿನಲ್ಲಿ ಕಲೆಕ್ಟ್ ಮಾಡಿದರೆ ಆ ಜಲನ ನಾವು ಬೆಳೆ ಸಿಂಪಡಣೆ ಮಾಡಿದಿರುವ ಅದರಿಂದ ಬೆಳೆಗಳು ಉತ್ತಮವಾಗಿ ಬರುತ್ತೆ. ಈಗ ರೆಡಿಮೇಡ್ ಪ್ಲಾಸ್ಟಿಕ್ ತೊಟ್ಟಿಗಳು ಬಂದಿದ್ದಾವೆ 5-5 ಏರು ಮಡಿ ಗುಂಡಿ ಕಡಪದ ಕಲ್ಲು ಇಟಿಗೆನಲ್ಲಿ ಕಟ್ಟಿಬಿಟ್ಟು ಈಗ 5-5 ಪ್ಲಾಸ್ಟಿಕ್ ಹಾಳೆನಲ್ಲಿ ಹೇಗೆ ಮಾಡೋದು? 4 ರೆಡಿಮೇಡ್ ಮಾಡಿರ್ತವೆ, ಗೂಟ ನೆಟ್ಟು ಅವನು ಸಿಕ್ಕಿಸಿ ಅದಕ್ಕೆ ಕಸ ತುಂಬಿ ನೆರಳಲ್ಲಿ ಇಟ್ಟು ಅದಕ್ಕೆ ಎಲ್ಲ ತತ್ವದಲ್ಲಿ ಕಸ ತುಂಬಿ ಅದಕ್ಕೆ ರಾಡಿ ಕಸ ಸಗಣಿ ರಾಡಿ ಹಾಕಿಬಿಟ್ಟು ಅದಕ್ಕೆ ನೀರು ಬಿಟ್ಕೊಂಡು ಇದು ಮಾಡಿ ಅದು ಗೊಬ್ಬರ ಮಾಡ್ತದೆ. ಒಂದು 5-5 ಅದನ್ನು ಮಾಡು. ಈ ಗೊಬ್ಬರಗಳನ್ನ 60 ದಿನ ಕಲೆಕ್ಟ್ ಮಾಡಿ ಇದನ್ನು ನಮ್ಮ ಬೆಳೆಗೆ ಎಷ್ಟು ಬೇಕಾದ್ರೂ ಕೊಟ್ಟರು ಏನಂತ ಯಾವುದೇ ಥರದ ಬೆಳೆ ಹಾನಿ ಆಗಲ್ಲ, ನಮ್ಮ ಬೆಳೆಗಳು ಇನ್ನೂ ಚೆನ್ನಾಗಿ ಇರ್ತವೆ. ಅಂದ್ರೆ ನೀವ್ ಹೇಳಿದ್ರ 5 ವಿಧಾನಗಳನ್ನು ಅನುಸರಿಸಿಕೊಂಡು ನಮ್ಮ ರೈತರು ಎರೆಹುಳ ಗೊಬ್ಬರವನ್ನ ತಯಾರು ಮಾಡಿಕೋಬಹುದು ಅಂತ ಹೇಳಿದ್ರ. ಅಂದ್ರೆ ನಿಮ್ಮ ಒಂದು ಅಂದ್ರೆ ಸಮೀಕ್ಷೆಯ ಪ್ರಕಾರ ನಮ್ಮ ರೈತರು ಯಾವ ವಿಧಾನವನ್ನು ಅನುಸರಿಸಿಕೊಂಡು ಹೆಚ್ಚು ಹೆಚ್ಚಾಗಿ ಈ ಒಂದು ಎರೆಹುಳ ಗೊಬ್ಬರವನ್ನ ತಯಾರು ಮಾಡಿಕೊಳ್ಳಕ್ ಮುಂದೆ ಬರ್ತಾ ಇದ್ದಾರೆ? ನಮ್ಮಲ್ಲಿ ಕೆಲವರು ಕಡಪದ ಕಲ್ಲಲ್ಲಿ ಮಾಡಿದರೆ, ಇತ್ತೀಚೆಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ಲಾಸ್ಟಿಕ್ ತೊಟ್ಟಿ ಇರುವಂತ ಪದ್ಧತಿ ನೋಡಿಬಿಟ್ಟು ಆ ತೊಟ್ಟಿಗೆ ಆ ಒಂದು ಪದ್ಧತಿಗೆ ಭಾಳ ಜನ ಮಾರು ಹೋಗಿದ್ದಾರೆ. ಅದು 1,200-1,500 ರೂಪಾಯಿಗಳು ಸಿಗುತ್ತೆ. ಆ ತೊಟ್ಟಿ ತಗೊಂಡು ಅದರಲ್ಲಿ ಮಾಡಿದ್ರೆ ಏನು ಮಿನಿಮಮ್ ಕನಿಷ್ಠ ಅಂದ್ರೂ 4-5 ಟನ್ ಗೊಬ್ಬರ ತಗೋಬಹುದು. ಅದ್ರ ಚೆನ್ನಾಗುತ್ತೆ. ಆ ಮೆಥಡ್ ಅವ್ರಿಗೆ ಖರ್ಚಿಲ್ಲದಲ್ಲಿ ತುಂಬ ಈಸಿಯಾಗಿ ಆಗುತ್ತೆ, ಅದೇನು ಹಾಳಾಗೋದಿಲ್ಲ, ತಕ್ಷಣ ತುಂಬ ಚೆನ್ನಾಗಿರೋಂಥ ಒಂದು ತತ್ವದಲ್ಲಿ ಆ ಒಂದು ಪದ್ಧತಿ ಅನುಕೂಲ ಇದೆ. ಅಂದ್ರೆ ನಿಮ್ಮ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂದ್ರೆ ಈ ಒಂದು ಸಾವಯವ ಗೊಬ್ಬರದ ಬಗ್ಗೆ ಎರೆಹುಳು ಸಾಕಾಣಿಕೆ ಬಗ್ಗೆ ಯಾವ ರೀತಿಯಾದಂತಹ ಒಂದು ತರಬೇತಿಯನ್ನ ರೈತರಿಗೆ ಕೊಡ್ತೀರಿ? ವರ್ಷದಲ್ಲಿ ಎಷ್ಟು ಬಾರಿ ಕೊಡ್ತೀರಾ?

ಅವ್ರಿಗೇನು ಹೊಲಕ್ಕೆ ಹೋಗ್ಬೇಕು, ಇವಾಗ ಬಿತ್ತನೆ ಮಾಡ್ಬೇಕು, ಇವಾಗ ಬಿತ್ತಬಾರ ಅಂತ ಇವ್ರು ಬೈಕಲ್ಲಿ ಕೂತ್ಕೊಂಡು ಹೇಳ್ತಾನೆ ಇವನು. ಇವ್ರು ಒಂದರಲ್ಲಿ ಅದ ಇದೆಯಾ, ಬೀಜ ಹಾಕ್ಬೋದಾ, ತೇವಾಂಶ ಎಷ್ಟಿದೆ, ಹೇಗಿದೆ ನಮ್ಮ ಭೂಮಿ, ಏನು ಬಿತ್ತಬೋದು, ಏನು ಹೇಳೋದು. ಇವನು ಯಾರನ್ನ ಕೊಡ್ತಾನೆ, ಆಳು ಕಳಿಸ್ತಾನೆ, ಆಳು ಮಾಡೋದು ಹಾಳೆಯ, ತಾನು ಮಾಡೋದು ಉತ್ತಮ. ಅವನು ಹೆಂಗೋ ಮಾಡ್ತಾನೆ, ಏನೋ ಮಾಡ್ತಾನೆ, ಬಿತ್ತಾನೆ, ಬಿತ್ತಿಸ್ತು ಬಿತ್ತಿಸಿದೆ ಅಂತೇಳಿ ಮನೆಗೆ ಬಂದು ಹೇಳ್ತಾನೆ. ಮನೆಯ ವಯಸ್ಸಾದ ಇರ್ತಾರೆ ಅಂತ ತಿಳ್ಕೊಳ್ಳಿ. ಇವ್ನು ನೆಕ್ಸ್ಟ್ ಯಾರೋ ಬಂದು ಒಂದಾನು ಹೇಳ್ತಾನೆ, ನಿಮ್ಮಲ್ಲಿ ಯಾರೋ ಉಳ ಬೀತ್ಕೊಂಡು, ಯಾರೋ ಔಷಧಿ ಬೀತ್ಕೊಂಡು, ಏನೋ ರೋಗ ಬೀತ್ಕೊಂಡು, ಅವನು ಯೋ ಔಷಧಿ ಹೊಡೆದ. ಇವನು ಯಾರೋ ಹೇಳ್ತಾನೆ, ಮತ್ತೆ ಇವನು ಏನು ಈ ರೈತ ಏನು ಮಾಡ್ತಾನೆ, ನವ ರೈತ ಸೀದಾ ಬೇಗ ಅಂಗಡಿಗೆ ಹೋಗಿ ತಗೊಂಬರ್ತಾನೆ, ಎನ್ನಾರೋ ಲೇಬರ್ ಕಳಿಸ್ತಾನೆ, ಒಬ್ಬ ಔಷಧಿ ಹೊಡೆದ್ ಬಾ ಅಂತ. ಅವನು ಎಷ್ಟು ಹಾಕೊಂತಾನೆ ಅವ್ನು ತಿಳಿದಂಗೆ ಆಯ್ತು, ಇವನು ಆಯ್ತು ಸ್ವಾಮಿ ಹೊಡೆದೆ ಅಂತ ಬಂದು ಹೇಳ್ತಾನೆ. ಪಕ್ಕ ಕರೆಕ್ಟಾಗಿ ಈ ಥರ ಹಿಡಿಬೇಕು, ಎಲೆ ಅಡಿಗೆ ಹಿಡಿಬೇಕು, ಮೇಲೆ ಹಿಡಿಬೇಕು, ಸುಳಿಗೆ ಹಿಡಿಬೇಕು, ಗಿಡ ಸುತ್ತ ಕವರ್ ಮಾಡ್ಬೇಕು ಅಂತ. ಯಾರು ಹೇಳಲ್ಲ, ಅವ್ನು ಹೆಂಗ ತಿಳಿತೆ, ಆಯ್ತು ಮುಗೀತು, ಅವತ್ತಿನ ರೊಕ್ಕ ಅವ್ನು ನೋಡ್ತಾನೆ, ಇವನು ಆಯ್ತು ಔಷಧಿ ಹೊಡೆದೆ ಅಂತ ಇವನು ಹೇಳ್ತಾನೆ. ಇವ್ರು ಯಾರು ಮೈ ಬಗ್ಸಿ ಮಾಡಬೇಕು ಅಂತ ಯಾರಿಗೂ ಇಷ್ಟ ಇಲ್ಲ. ಆದ್ರಿಂದ ಬಟ್ ರೊಕ್ಕ ಬೇಕು, ದುಡಿದಲ್ಲಿ ಯಾರು ಸಿಗೋದು ಕಷ್ಟ. ಭೂತಾಯಿ ಎಷ್ಟು ಬೆವರಿಸ್ತಾರೋ ಅಷ್ಟು ಅನುಕೂಲ ಮಾಡ್ಕೊಡಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಭಾರತದ ಕೃಷಿ ಪ್ರಧಾನ ರಾಷ್ಟ್ರವಾದರೂ ಅಂದ್ರೆ ನಮ್ಮ ಭಾರತದಲ್ಲಿ ಅಂದ್ರೆ ಇಂದಿನ ಯುವಕರು ಅಂದ್ರೆ ಕೃಷಿಗೆ ಹೆಚ್ಚಿನ ಒಂದು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಹೌದು, ವಿಮುಖ ಆಗ್ತಾ ಇದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕೆಲವೊಂದು ಈಗ ಒಂದು 5-6 ವರ್ಷದಲ್ಲಿ ನಾವು ಕೆಲವು ಕಡೆ ನೋಡಿದಾಗ ತುಂಬಾ ಹೊರದೇಶಗಳು ಹೋದಂತರು ಅಲ್ಲೇ ಕೆಲಸ ಬಿಟ್ಟು ಬಂದು ಈ ಕೃಷಿ ಕಡೆಗೆ ಕೆಲವರು ಈಗ ಉತ್ತೇಜನದಿಂದ ತೊಡಗ್ತಾ ಇದ್ದಾರೆ. ಈಗ ನಾನು ಮೊನ್ನೆ ಕಳೆದ ಬಾರಿ ಅಮೆರಿಕದಲ್ಲಿ ಬಿ ಮಾಡಿ ವಾಪಸ್ ಬಂದ ರೈತ ಗುಲ್ಬರ್ಗದಲ್ಲಿ, ಅವನು ಟ್ರ್ಯಾಕ್ಟರ್ನಲ್ಲಿ ಎಡಕುಂಟೆ ಹೊಡೆಯೋದೊಂದು ಇಂಪ್ಲಿಮೆಂಟ್ ಕಂಡು ಹೇಳಿದ್ದಾನೆ. ಈ ಗಾಲಿಗಳನ್ನ ಈ ಗಾಡಿ ಬಿಟ್ಟೆ ಬರೀ ವೀಲ್ ಕಬ್ಬಿಣದ ಗಾಲಿಗಳು ಮಾಡಿಬಿಟ್ಟೆ ಅವಕ್ಕೆ ಆ ಮತ್ತು ಅದು ಕಾಂಟ್ಯಾಕ್ಟ್ ಮಾಡಿದೆ ಒಮ್ಮೆ ದೂರದರ್ಶನದಲ್ಲಿ, ಅವನು ಮತ್ತೆ ನನಗೆ ಮಾಹಿತಿ ಸರಿ ಸಿಗಲಿಲ್ಲ. ಈ ಥರ ಅವರು ಅದರಲ್ಲೂ ಹೊಸ ಹೊಸ ತಂತ್ರಜ್ಞಾನ ಮಾಡಿಬಿಟ್ಟು ಇದು ಮಾಡಿಕೊಂಡು ಆ 10 ಸಾಲೊಳಗೆ ನಾವೇನು ನವಣೆ ರಾಗಿ ಬಿತ್ತಿದ್ದೀವೋ 30 ಸೆಂಟಿಮೀಟ್ರ್ ಅಷ್ಟೊಳಗೆ ಹೋಗೋಂಥ 5 ಬೇಡ, ಒಂದು 2-3 ಇಂಚಿಂದ ಒಂದು ಗಾಲಿ ಮಾಡಿ ಅದರೊಳಗೆ 4 ಗಾಲಿ ಹೋಗ್ಬಿಟ್ಟು ಅವ್ನು ನಡೆಕೊಂಡು ಹೋಗಿ ಯಾರನ್ನು ಇದು ಮಾಡೋದಂಗೆ. ಆ ಥರ ತಾಂತ್ರಿಕತೆ ಓದ್ಯ ಹುಡುಗರು ಬಂದು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಹೊಸ ಹೊಸ ಪದ್ಧತಿಗಳನ್ನು ಕಂಡು ಹಿಡಿದು ಹೊಸ ಹೊಸ ಇಂಪ್ಲಿಮೆಂಟ್ ಕಂಡು ಹಿಡ್ಕೊಂಡು ಅದನ್ನು ಮಾಡಬೇಕಂತ ಕೆಲವು ಜನ ಈಗೆಲ್ಲ ಈ ಕಡೆ ತಿರುಗ್ತಾ ಇದ್ದಾರೆ. ಬಟ್ ಆ ಪುರಾತನ ನಾವು ಕಳ್ಕೊಂಡಿವಲ್ಲ, ಅದನ್ನು ಮಾಡೋದಕ್ಕೆ ಕಷ್ಟ ಅನಿಸ್ತಾ ಇದೆ ಅವ್ರಿಗೆಲ್ಲರಿಗೂ. ಈಗ ಯಾವುದೇ ದನಗಳು ಮಾಡಿದಾಗ ಅದು ಬೆಳಿಗ್ಗೆಯಿಂದ ಕ್ಲೀನ್ ಒಟ್ಟಿಗೆ ಗುಡಿಸ್ಬೇಕು, ದನ ಮೇವು ನೀರು ಅದೆಲ್ಲ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಆಹಾರ ಕೊಡಬೇಕು, ಹಾಲು ಕರಿಬೇಕು, ಮತ್ತೆ ಹಗಲೆಲ್ಲ ನೋಡಿ ಮತ್ತೆ ಹಾನ್ ಪಾನ್ ನೋಡಬೇಕು, ಎಲ್ಲ ಕೊಡಬೇಕು. ಒಬ್ಬನೇ ಇದ್ದಾಗ ಎಲ್ಲದೂ ಮಾಡೋದು ಕಷ್ಟ ಆಗುತ್ತೆ. ಇದರಿಂದ ಮತ್ತೆ ಎಲ್ಲರೂ ಆ ಮುಖಾನ ಈ ಕಡೆಗೆ ತಿರುಗಿಸಿದ್ದಾರೆ ಕೃಷಿ ಕಡೆಗೆ. ಆದರೂ ನಾವು ನೋಡಿದಂಥ ನಮ್ಮ ಪೂರ್ವಿಕರು ಮಾಡಿದಂಥ ಆ ಒಂದು ಪದ್ಧತಿಗಳನ್ನು ಇವರು ಯಾರು ಅಳವಡಿಸೋಕೆ ಕಷ್ಟ ಅನಿಸ್ತದೆ. ಅಂದ್ರೆ ಮನ್ಸು ಮಾಡಿದ್ರೆ ನಾವು ಅಳವಡಿಸ್ಕೊಳ್ಬಹುದು, ಅಂದ್ರೆ ಬೇಜವಾಬ್ದಾರಿತನ ಜಾಸ್ತಿ ಆಗ್ತದೆ. ಹೌದು, ಜಾಸ್ತಿ ಇದೆ. ಬಟ್ ಕೆಲವರಿಗೆ ತುಂಬಾ ಇಂಟ್ರೆಸ್ಟ್ ಆಸಕ್ತಿ ಇರುತ್ತೆ, ಆದ್ರೂ ಎಷ್ಟು ಅಂತ ಅವ್ನು ಮಾಡಕ್ಕಾಗುತ್ತೆ ಅಷ್ಟೇ ಆದಷ್ಟು ಮಾಡ್ತಾನೆ, ಕೊನೆಗೆ ವಾಪಸ್ ಆಗತ್ತದೆ, ಯಾವ ಇದು ಮಾಡಕ್ಕಾಗಲ್ಲ ಅಂತೇಳಿ ಕೈ ಚೆಲ್ಲಿ ಬಿಡ್ತಾನೆ. ಅಂದ್ರೆ ನಿರುತ್ಸಾಹ ತೋರಿಸಬಾರ್ದು ಕೃಷಿ ಮಾಡ್ಬೇಕಾದ್ರೆ, ರೈತನಾಗಿ ರೈತ ಉತ್ಸಾಹದಿಂದ ಇರ್ಬೇಕಂತ ಹೇಳ್ತಾರೆ. ಯಾವಾಗ್ಲೂ ಉತ್ಸಾಹದಿಂದ ಇದ್ದಾಗ ನಾವೇನೋ ಒಂದು ಅದರಲ್ಲಿ ಒಂದು ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ನಾವು. ಅಂದ್ರೆ ಈ ಸಾವಯವ ಕೃಷಿಯಲ್ಲಿ ಮತ್ತೊಂದು ಅಂಗವಾಗಿ ನೀವು ಜೀವಾಮೃತ ಅಂದ್ರಿ, ಜೀವಾಮೃತ ಅಂದ್ರೆ ಏನು? ಜೀವಾಮೃತ ಅಂದ್ರೆ ಇದರಲ್ಲಿ ಕೆಲವೊಂದು ಬೇರುಗಳ ಬೆಳೆಯುವುದಕ್ಕೆ ಜೀವಾಣುಗಳು ಬೇಕು. ಆ ಒಂದು ಜೀವಾಣುಗಳು ನೀವು ವಿಷವನ್ನು ಬೆರೆಸಿ ನಾವು ಔಷಧಿ ಅದು ಬೆರೆಸಿ ಭೂಮಿಯಲ್ಲಿ ಏನು ಜೀವಾಣುಗಳಿಲ್ಲ, ಅದು ಇದನ್ನ ನಾವು ಏನ್ ಮಾಡಿದ್ವಿ, ಜೀವಾಮೃತನ ಮಾಡಿಕೊಂಡು ನಮ್ಮ ಮನೆಯಲ್ಲೇ ತಯಾರಿ ಮಾಡಿಕೊಂಡು ಅದನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡಿ ಅಥವಾ ತೋಟಗಾರಿಕೆ ಬೆಳೆಗಳಿಗೆ ಬುಡಕ್ಕೆ ಹಾಕಿದರೆ ಆ ಬೇರುಗಳು ಆರೋಗ್ಯಕರವಾದ ಬೇರುಗಳು ಉತ್ತಮ ಬೆಳವಣಿಗೆ, ಆ ರಾಸಾಯನಿಕಗಳನ್ನು ಬೇಕಾದ ಆಹಾರವನ್ನು ಹೀರಿಕೊಂಡು ಉತ್ತಮ ಬೆಳೆಯೋಕೆ ಅನುಕೂಲ ಆಗುತ್ತೆ. ಇದನ್ನು ಜೀವಾಮೃತ ಜೀವಾಣುಗಳು ಅಂತ ಹೇಳ್ತೀವಿ. ಅಂದ್ರೆ ಜೀವಾಮೃತವನ್ನ ಯಾವ ರೀತಿ ನಾವು ತಯಾರು ಮಾಡಬೇಕು ಅಂತ ಹೇಳ್ತೀರಾ? ಕ್ಲಿಷ್ಟವಾದ ಕಷ್ಟಕರವಾದ ಪದ್ಧತಿ ಏನಿಲ್ಲ. ನಾವೊಂದು ಪ್ಲಾಸ್ಟಿಕ್ ಡ್ರಮ್ ಮುಚ್ಚಳ ಡ್ರಮ್ ತಗೊಂಡು ಅದಕ್ಕೊಂದು 25 ಸಗಣಿ ಹಾಕೋದು, ಆ 25 ಸಗಣಿಗೆ ಒಂದು 25 ಲೀಟರ್ ಗೋಮೂತ್ರ ಹಾಕಿ ಒಂದು 2 ಬೆಲ್ಲ ಕುಟ್ಟಿ ಪುಡಿ ಮಾಡಿ ಹಾಕೋದು, ಒಂದು 2 ಬೇಳೆಕಾಳು ಇಟ್ಟು ಹಾಕೋದು, ಹಾಕಿ 200 ನೀರು ತುಂಬಿಸಿಬಿಟ್ಟು ಚೆನ್ನಾಗಿ ಕಲಕಿ ಬಿಡೋದು. ಮಾರನೇ ದಿನ ನೆಕ್ಸ್ಟ್ ದಿನದಿಂದ ದಿನಕ್ಕೆ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಕಲಕಿಬಿಟ್ಟು ಎಡಗಡೆಯಿಂದ ಬಲಕ್ಕೆ ಬಲಗಡೆಯಿಂದ ಎಡಗಡೆ ಕಲಕಿ 7 ಆದಮೇಲೆ ನಾವು ಅದನ್ನು ತೋಟಗಾರಿಕೆ ಬೆಳೆಗಳಿಗಾದ್ರೆ ಒಂದೊಂದು ಚೊಂಬು ಒಂದೊಂದು ಬುಡಕ್ಕೆ ಹಾಕಿಬಿಟ್ರೆ ಅದರಲ್ಲಿ ಜೀವಾಣುಗಳು ಭೂಮಿ ಒಳಗೆ ಬೆರೆತು ಆ ಬೇರುಗಳಿಗೆ ಬೆಳೆದು ಆರೋಗ್ಯಕರವಾಗಿ ಬೆಳವಣಿಗೆ ಆಗುತ್ತೆ. ಸಪೋಸ್ ನಮಗೇನಾಯ್ತು, ಈಗ ನೀರು ಕಟ್ತಾ ಇರ್ಬೇಕಾದ್ರೆ ಈ ಆಹಾರ ಧಾನ್ಯಗಳ ಬೆಳೆಗಳು ನೀರು ಕಟ್ಟಬೇಕಾದ್ರೆ ಅಥವಾ ಬತ್ತುಗಳು ಆ ನೀರು ಹರಿಯೋ ನೀರಿನಾಗಿ ಈ ಜೀವಾಮೃತ ಹಾಕಿಬಿಟ್ರೆ ಅದು ಎಲ್ಲ ನೀರು ಗುಂಟೆ ಬೆರೆದ್ಬಿಟ್ಟು ಹೋಗುತ್ತೆ, ಅದು ಆಗುತ್ತೆ. ಸಪೋಸ್ ಇದು ನೀರಾವರಿಯಾಗುತ್ತೆ, ಈ ಬೆದ್ದಲ್ಲಿ ಕೃಷಿ ಭೂಮಿಯವ್ರು ಏನು ಮಾಡಬೇಕಪ್ಪ ಅಂದರೆ ನಾವು ಇದನ್ನು ಸೋಸ್ಕೊಂಡು ಕ್ಯಾನ್ಗೆ ಹಾಕ್ಕೊಂಡು ಇದನ್ನು ಸಿಂಪಡಣೆ ಮಾಡಿದ್ರೆ ನಮ್ಮ ಬೆಳೆಗಳು ತುಂಬ ಅನುಕೂಲವಾಗಿರ್ತವೆ. ಅಂದ್ರೆ ನೀವು ಹೇಳಿದ್ರ ಜೀವಾಮೃತ ಮಾಡಿ ಅಂದ್ರೆ ನೀರಾವರಿ ಪ್ರದೇಶದಲ್ಲಿ ಯಾವ ರೀತಿ ನಾವು ಜೀವಾಮೃತ ಕೊಡಬೇಕು ಅಂದ್ರೆ ನೀರಿನ ಮುಖಾಂತರ ಕೊಟ್ಟರೆ ಭೂಮಿಯಲ್ಲಿ ಸೇರಿ ಬೇರುಗಳಿಗೆ ಅದು ಬರುತ್ತೆ. ಹೌದು, ಅಂದ್ರೆ ಇದನ್ನ ನಾವು ಸರಿ ಅನ್ಸ್ಬಹುದು. ಅಂದ್ರೆ ಇನ್ನೊಂದ್ ಕಡೆ ಹೇಳಿದ್ರೆ ನೀವು ಖುಷ್ಕಿ ಪ್ರದೇಶದಲ್ಲಿ ಈ ಸ್ಪ್ರೇ ಮಾಡ್ಬೇಕು ಅಂತ ಹೇಳಿದಿರಾ, ಅಂದ್ರೆ ಗಿಡದ ಮೇಲಿನ ಸ್ಪ್ರೇ ಮಾಡಿದ್ರೆ ಯಾವ ರೀತಿ ಅದು ಗಿಡಗಳಿಗೆ ಅದರ ಒಂದು ತೇವಾಂಶ ಸಿಗುತ್ತೆ ಅಂತ ಹೇಳ್ತೀರಾ? ಸರ್, ಏನಾಗುತ್ತೆ, ಗಿಡಗಳಿಗೆ ಸಿಂಪರಣೆ ಮಾಡಿದಾಗ ಕೆಲವೊಂದು ಅಂಶಗಳನ್ನ ಎಲೆಗಳ ಮುಖಾಂತರ ಹೀರ್ಕೋಬಹುದು ಅದೆಲ್ಲ. ಆದ್ರೆ ನಮಗೆ ಅಲ್ಲಿ ನೀರಾವರಿನಲ್ಲಿ ಬಿಟ್ಟಂಗಿ ಎಲ್ಲಿ ಸಾಲ ನೀರು ಆಸ್ತದ ಇದ್ದಾಗ ನಾವೇನ್ ಮಾಡೋದು, ಅದನ್ನ ಪ್ರತಿಯೊಂದು ಗಿಡದ ಬೂಯರಿಗೂ ಹಾಕೋದು ಕಷ್ಟ ಆಗುತ್ತೆ. ಖುಷ್ಕಿನಲ್ಲಿ ಸಿಂಪರಣೆ ಮಾಡಿದಾಗ ಆ ಪ್ರತಿಯೊಂದು ಗಿಡದ ಬುಡದ ಕೆಳಗೆ ಆ ಹನಿಗಳು ಬೀಳ್ತವೆ. ಆ ಬಿದ್ದಾಗ ಆ ಜೀವಾಣುಗಳು ಆ ಭೂಮಿ ಒಳಗೆ ಅಲ್ಲಿ ಬೆರೀತವೆ. ಅನುಕೂಲ ಆದಂತ ಒಂದು ಪದ್ಧತಿಯಲ್ಲಿ ನಾವು ಮಾಡಿದಾಗ ನಮ್ಮ ಆ ಭೂಮಿಯಲ್ಲೂ ಆ ಜೀವಾಣುಗಳು ಬೆರೆದಾಗ ನಮ್ಮ ಭೂಮಿಯ ಒಂದು ಫಲವತ್ತೆ ಮುಂದೆ ಅಟ್ಲೀಸ್ಟ್ ಈಗಾಗ್ತದೆ, ಮುಂದಿನ ಬೆಳಿಗಾರು ಅದು ಅನುಕೂಲ ಆಗುತ್ತೆ. ಅದು ಅಂದ್ರೆ ಆ ಒಂದು ಫಸಲಿನ ಮೇಲೆ ನಾವು ಸಿಂಪರಣೆ ಮಾಡಬೇಕಾದ್ರೆ ಹನಿ ಕೆಳಗಿಳಿಬೇಕು, ಭೂಮಿ ಮೇಲೆ ಬೆಳೆ ರೀತಿಯಾಗಿ ನಾವು ಸಿಂಪರಣೆ ಮಾಡಬೇಕು. ಅಂದ್ರೆ ಈ ರೀತಿಯಾಗಿ ಯಾವ ಯಾವ ಬೆಳೆಗಳಿಗೆ ನಾವು ಕೊಡಬಹುದು ಅಂತ ಹೇಳ್ತೀರಾ? ಅವ್ರು ಎಷ್ಟು ಬೇಕಾದ್ರೂ ಯಾವ ಬೆಳೆಗಾರು ಹಾಕ್ಬೋದು, ಏನು ಇದಕ್ಕೆ ಯಾವುದೇ ಗೋಡೆ ಇಲ್ಲ. ಬಟ್ ಹಿತಮಿತ ಇದ್ರೆ ಒಳ್ಳೇದು. ನಮ್ಮಲ್ಲಿ ಎಷ್ಟಿದೆ ಸ್ವಲ್ಪ ಪಂದೇ ಸಾಕತ್ಗಿನ ಒಂದು ಆವಾಗ ಅವಾಗ ಇಷ್ಟಿಷ್ಟಿಷ್ಟು ಹಾಕೊಂತ ಹೋದ್ರೆ ಬಿತ್ತಾಕರ ಒಂದು ಸ್ವಲ್ಪ ಹಾಕು, ಎಡೆ ಕುಂಟೆ ಹೊಡಿಯೋಕೆ ಒಂದು ಸ್ವಲ್ಪ ಹಾಕು, ಇನ್ನೊಂದು ಸ್ವಲ್ಪ ಹೂ ಬಂದ ಒಂದೊಂದು ಸ್ವಲ್ಪ ಹಾಕು. ಈ ಥರ ಪದೇ ಪದೇ ಹಿಂಗೆ ಹಾಕೊಂಡು ಹೋದಾಗ ಒಂದು ಅನುಕೂಲ ಆಗುತ್ತೆ, ಬೆಳವಣಿಗೆನೂ ಅನುಕೂಲ ಬರುತ್ತೆ. ಒಂದೇ ಸಲ ಐತಿ ಅಂತ ಹಾಕೋದಕ್ಕೆ ಅದು ತಪ್ಪಾಗುತ್ತೆ. ಈಗ ನೀವು ಖುಷ್ಕಿ ಪ್ರದೇಶದಲ್ಲಿ ಒಂದು ರೀತಿಯಾಗಿ ನಾವು ಸಿಂಪ ಅದನ್ನ ಕೊಡಬೇಕು ಅಂತ ಹೇಳಿದ್ರ, ಅಂದ್ರೆ ನೀರಾವರಿ ಪ್ರದೇಶದಲ್ಲಿ ನೀರಿನ ಮುಖಾಂತರ ಕೊಡಬೇಕು ಅಂತ ಹೇಳಿದ್ರ, ಅಂದ್ರೆ ಕೆಲವೊಂದು ತೋಟಗಾರಿಕಾ ಬೆಳೆಗಳಿಗೆ ಡ್ರಿಪ್ ಮುಖಾಂತರ ನೀರು ಹಾಯಿಸ್ತಾರೆ, ಅಂತ ಬೆಳೆಗಳಿಗೆ ಯಾವ ರೀತಿ ನಾವು ಕೊಡಬಹುದು ಅಂತ ಹೇಳ್ತೀರ ಈ ಒಂದು ಜೀವಾಮೃತ? ಸೊ ಅದನ್ನ ಡ್ರಿಪ್ ಮುಖಾಂತರ ಕೊಡೋದಕ್ಕೆ ನನಗೆ ಒಂದು ಸಮಸ್ಯೆ ಇದೆ. ಈಗ ಕೆಲವು ರೈತರು ಏನ್ ಮಾಡಿದ್ದಾರೆ, ಅವ್ರ ತೋಟದಲ್ಲಿ 1.5 inch ಪೈಪ್ ಉಣಿಸಿದ್ದಾರೆ, ಕೆಲವರು 3.5 inch ಪೈಪ್ ಉಣಿಸಿದ್ದಾರೆ. ಅವ್ರೇನ್ ಮಾಡ್ತಾರೆ, ಈ ಜೀವಾಮೃತ ಒಂದು ತೊಟ್ಟಿ ಮಾಡಿಕೊಂಡು ಆ ತೊಟ್ಟಿಯಿಂದ ಮೋಟರ್ ಇಟ್ಟು ಆ ಮೋಟರ್ ಮುಖಾಂತರ ಎಲ್ಲಾ ಗಿಡಗಳಿಗೂ ಹಂಗೆ ಅವ್ರು ಕೆಲವೊಂದು ಹೈಟೆಕ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಗಿಡಗಳ ಹತ್ರ ಬುಡದ ಹತ್ರ ಪೈಪ್ ಹಾಕೋ ಅಥವಾ ಇನ್ನೊಂದು ಪ್ರತಿಯೊಂದು ಗಿಡಕ್ಕೂ ಒಂದೊಂದು ಟ್ಯಾಪ್ ದಿನಿಸಿ ಮಾಡೋ, ಅದನ್ನ ಅಲ್ಲಿ ಎಲ್ಲ ಗಿಡಕ್ಕೂ ಹಂಗೆ ಆ ತರ ಮಾಡಿದ್ದಾರೆ. ನಾವು ಡ್ರಿಪ್ ಮುಖಾಂತರ ಕೊಡೋಕೆ ಸೋಸ್ಬೇಕಿದೆ, ಇಲ್ಲಾಂದ್ರೆ ಕಸರೋಗಿ ಡ್ರಿಪ್ ಅಲ್ಲಿ ಬ್ಲಾಕ್ ಆಗುತ್ತೆ, ಅದು ಅಡಚಣೆ ಉಂಟು ಮಾಡುತ್ತೆ, ಅದ್ರಿಂದ ನೀರು ಸರಾಗಿ ಹೋಗಲ್ಲ. ಆವಾಗ ಏನ್ ಮಾಡೋದು, ಈ ಸೋಸ್ ಏನಾದ್ರೂ ನಾವು ಡ್ರಿಪ್ ಮುಖಾಂತರ ಕೊಟ್ಟು ಬಹಳ ಈಸಿ ಕೊಡಬಹುದು, ಅದೇನಿಲ್ಲ. ಸೋಸ್ ಬೇಕಂದ್ರೆ ಇದನ್ನ ಕಸ ಕಡ್ಡು ಕಸರುಗಳು ಪೈಪ್ನಲ್ಲಿ ಕಟ್ಟಾಗದಂಗ ರೀತಿಯಾಗಿ ಒಂದು ವ್ಯವಸ್ಥೆ ನೋಡ್ಕೊಳ್ಬೇಕು. ಅಂದ್ರೆ ನಮ್ಮ ರೈತರು ಒಳ್ಳೆ ಒಂದು ನಾವು ಕೃಷಿ ಮಾಡ್ಬೇಕಂದ್ರೆ ಒಳ್ಳೆ ಒಂದು ಇಳುವರಿ ಪಡಿಬೇಕು, ಒಳ್ಳೆ ಒಂದು ಗುಣಮಟ್ಟದ ಒಂದು ಬೆಳೆಗಳನ್ನ ಬೆಳಿಬೇಕು ಅಂತಂದ್ರೆ ಈ ಸಾವಯವ ಕೃಷಿ, ಜೈವಿಕ ಕೃಷಿ, ಇದ್ರ ಜೊತೆಗೆ ಎರೆಹುಳು ಗೊಬ್ಬರ ಮತ್ತು ಜೀವಾಮೃತಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ಬೇಕು ಅಂತ ಹೇಳ್ತೀರಾ? ನಾವು ಆರೋಗ್ಯಪೂರ್ಣವಾದ ಜೀವನ ನಡೆಸಬೇಕು ಅಂದರೆ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟರೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಬದುಕಕ್ಕೆ ನಾವೇ ಆಹಾರ ಬೆಳ್ಕೊಂಡು ಬೇರೆಯವ್ರು ಬೆಳೆದು ತಿನ್ನೋಕ್ಕಾಗಲ್ಲ, ಅಷ್ಟೊಂದು ನಂಬಿಕೆಗಳು ಕಳೆದೋಗ್ತದವೆ. ಈ ಥರ ನಾವು ಬೆಳ್ಕೊಂಡು ಇದನ್ನು ಪದ್ಧತಿ ಉಪಯೋಗಿಸ್ಕೊಂಡು ಒಳ್ಳೆ ಉತ್ತಮವಾದ ಆರೋಗ್ಯಪೂರ್ಣವಾದ ವಸ್ತುಗಳನ್ನು ಆಹಾರಗಳನ್ನು ಬೆಳ್ಕೊಂಡು ನಾವು ಮಾಡಿದಾಗ ನಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ, ಚೆನ್ನಾಗಿ ಆಗುತ್ತೆ. ಮುಂಬರೋ ದಿನದಲ್ಲಿ ನಮಗೆ ಎಷ್ಟು ಬೇಕಷ್ಟು ನಾವೇ ಬೆಳ್ಕೊಂಡು ನಾವು ಬದುಕಬೇಕಾಗುತ್ತೆ. ಅಂದರೆ ನಮ್ಮ ರೈತರು ಹಿಂದಿಗೆ ಎಚ್ಚೆತ್ತುಕೊಳ್ಳದೆ ಅಂದ್ರೆ ಹಾಗೆ ಈ ಒಂದು ಸಾವಯವ ಗೊಬ್ಬರಗಳಿಂದ ದೂರ ಇದ್ದು ಈ ಒಂದು ರಾಸಾಯನಿಕ ಅತಿ ಹೆಚ್ಚಾಗಿ ಬಳಸಿದ್ರೆ ಅಂದ್ರೆ ಮುಂದಿನ ಪೀಳಿಗೆ ಯಾವ ರೀತಿಯಾದಂತ ಒಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ? ಸರ್, ಮುಂದಿನ ಪೀಳಿಗೆನಲ್ಲಿ ಹೊಲದಲ್ಲಿ ಬೀಜ ನೀವೇನ್ ಹಾಕಿದ್ರು ಈ ತರ ಅವ್ರು ಬರೀ ನಾವು ಕೃತಕ ಗೊಬ್ಬರಗಳಿಗೆ ಹೋದ್ವಿ ಅಂದ್ರೆ ಯಾವುದು ಹುಟ್ಟೋದಿಲ್ಲ, ಎಲ್ಲ ಬಂಜರು ಭೂಮಿ ಆಗುತ್ತೆ, ಫಲವತ್ತತೆ ಇರೋ ಭೂಮಿ ಎಲ್ಲ ಕಂಪ್ಲೀಟ್ ಹಾಳಾಗೋಗಿದೆ. ಇಲ್ಲೇ ಬಹಳ ತುಂಬಾ ಹಾಳಾಗಿದೆ, ಇನ್ನೂ ಪೂರ್ತಿ ಹಾಳಾಗಿ ಕೊನೆಗೆ ಏನು ಒಂದು ಕಾಸು ಹುಲ್ಲು ಕಡ್ಡಿನೂ ಹುಟ್ಟೋದಿಲ್ಲ, ಒಂದ್ ಬೀಜನೂ ಹುಟ್ಟೋದಿಲ್ಲ, ಆ ತರ ಆಗುತ್ತೆ. ಅಂದ್ರೆ ಮುಂದಿನ ಒಂದು ದಿನಗಳಲ್ಲಿ ನಾವು ಈ ಒಂದು ಸಾವಯವ ಕೃಷಿಗೆ ಹೆಚ್ಚಿನ ಒಂದು ಆಸಕ್ತಿ ತೋರಲಿಲ್ಲಪ್ಪ ಅಂತಂದ್ರೆ ಬಹಳಷ್ಟು ಸಮಸ್ಯೆ ಎದುರಿಸಬೇಕಾಗುತ್ತೆ ಅಂತ ಹೇಳಿ. ಹೌದು, ನಿಜವಾಗ್ಲು ಸರ್, ಸತ್ಯ ಅದು. ನಾವು ಕಷ್ಟಪಟ್ಟು ಅದನ್ನು ಉಳಿಸ್ಕೊಂಡು ಅದನ್ನು ವಾಪಸ್ ತರಕ್ಕಾಗಲ್ಲ. ಅವ್ರು ಮಾಡ್ತಿದ್ದ ಆ ಶ್ರಮಾನ ಇದನ್ನ ನಮ್ಗೆ ಇಲ್ಲ, ಎಲ್ಲ ಯಾಂತ್ರಿಕತೆ ಬಂದಿದೆ, ಎಲ್ಲ ಮಿಷಿನ್ ಯಂತ್ರಗಳನ್ನು ಮಾಡಬೇಕು ಅಂತ ಎಲ್ಲ ನುಗ್ತಾ ಇದ್ರಿಂದ ಅದು ಆ ಒಂದು ಶ್ರಮ ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಉಳಿಸ್ಕೊಂಡು ಹೋದ್ರೆ ನಮ್ಮ ಮುಂದಿನ ಇನ್ನೊಂದು ಪೀಳಿಗೆ ನಮ್ಮ ಮುಂದಿನ ಜನಕ್ಕೆ ಅನುಕೂಲ ಆಗುತ್ತೆ. ಸರ್ ಹೇಳಿ ಸರ್, ಈ ಒಂದು ಮುಂಗಾರು ಹಂಗಾಮಿಗೆ ಈ ಒಂದು ಬಿತ್ತನೆ ಬೀಜಗಳ ಆಯ್ಕೆಯನ್ನ ನಮ್ಮ ಕೃಷಿಕರು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ? ಯಾವುದೇ ಕೃಷಿಕನಿಗಾಗಲಿ ಬೀಜದಿಂದ ಬೆಳೆ, ಉತ್ತಮವಾದ ಬೀಜದಿಂದ ಉತ್ತಮವಾದ ಬೆಳೆ ಬರುತ್ತೆ. ನಾವು 108 ಕಂಪನಿ ಬ್ರ್ಯಾಂಡ್ಗಳ ನಂಬಿಕೆ ಅಂದ್ರೆ ಈಗ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳಿ ಕೊನೆ ಹುಟ್ಟಿಲ್ಲ ಅಂತೇಳಿ ಒಂದು ವರ್ಷದ ಆದಾಯನ ಕಳ್ಕೊಬೇಕಾಗುತ್ತೆ. ಆದ್ರಿಂದ ರೈತರು ಉತ್ತಮವಾದ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಮೂಲ ಬೀಜಗಳನ್ನು ಅವರೇ ಮಾಡ್ಕೊಂಡು ಮಾಡುವಂತ ಮೊದಲು ಮಾಡ್ತಿದ್ರು ನಮ್ಮ ಪೂರ್ವಿಕರು. ಹೊಲ ಎಲ್ಲ ಅಡ್ಡಾಡ್ಕೊಂಡು ದಷ್ಟ ಪುಷ್ಟವಾಗಿ ದುಂಡು ಆಗಿ ಚೆನ್ನಾಗಿ ಬಲ್ದಿರೋ ಕಾಳುಗಳು ಎಲ್ಲ ಅಳಕೆ ಮಾಡ್ಕೊಂಡು ಅವ್ರು ಮಾಡ್ಕೊಂಡಿದ್ರು. ಅದೆಲ್ಲ ಈಗ ಔಟ್ ಆಫ್. ಈಗ ಕಂಪ್ನಿ ಬೀಜ ತರ್ತೀವಿ, ಕಂಪ್ನಿ ಬೀಜನ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದ್ರಿಂದ ನಾವೇ ಮಾಡ್ಬೇಕು, ಕಂಪ್ನಿ ಬೀಜನ ತಗೊಂಡು ಬಂದ್ಮೇಲೆ ಒಂದು 100 ಬೀಜಗಳನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿ ರೈತರು ಅವನ್ನ ಮೊಳಕೆ ಕಟ್ಟಬೇಕು. ಎರಡ್ ಮೂರ್ ದಿನಕ್ಕೆ ಮೊಳಕೆಗಳು ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಗೆ ಎಷ್ಟು 100 ಬೀಜದಲ್ಲಿ ಎಷ್ಟು ಮೊಳಕೆ ಬಂದಿದೆ ಅದನ್ನ ನಾವು ನೋಡ್ಕೊಂಡು ಉತ್ತಮವಾಗಿದಾವೆ ಈ ಬೀಜ ಹಾಕಿ ನಾವು ಬೆಳೆ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತ ನಾವು ಇದನ್ನ ಮಾಡ್ಕೋಬಹುದು. ಈಗ ಯಾವ ಯಾವ ಬಿತ್ತನೆ ಬೀಜಗಳನ್ನ ಅಂದ್ರೆ ಈ ರೀತಿ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳ್ತಾರೆ? ಮೆಕ್ಕೆಜೋಳ ಆಗ್ಲಿ, ತೊಗರಿ, ಅಲಸಂದಿ, ದ್ವಿದಳ ಧಾನ್ಯ, ಯಾವುದೇ ಬೀಜ ಆಗ್ಲಿ, ನೀವು ಇವಾಗ ಈರುಳ್ಳಿ ಬೀಜ ಆಗ್ಲಿ, ಎಲ್ಲಾದ್ರೂ ಬೀಜಗಳನ್ನ ನಾವು ಪದ್ಧತಿ ಒಂದೇನೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ ಮಾಡಿದ್ರೆ ಅದ್ರಗೂ ಕೆಲವು ಕಂಪನಿ ಸರ್ಟಿಫಿಕೇಶನ್ ಇರುತ್ತೆ, ಎಲ್ಲ ಇರುತ್ತೆ, ಸಮಸ್ಯೆ ಇರಲ್ಲ. ಆದ್ರೂ ಈ ಕೆಲವೊಮ್ಮೆ ಫೇಕ್ ಮಾಡೋ ಚಾನ್ಸಸ್ ಇದ್ದಾಗ ನಾವು ಒಂದಿಷ್ಟು ಮುಂಜಾಗ್ರತವಾಗಿ ಇದನ್ನ ಮಾಡಿಕೊಂಡು ಮಾಡಿದಾಗ ನಾವು ಚೀಲ ಓಪನ್ ಮಾಡ್ತೀವಿ, ಕೈಯಿನಲ್ಲಿ ಆ ಬೀಜಗಳು ಹಾಕೊತೀವಿ. ಬೀಜಗಳು ಹೇಗಿದ್ದಾವೆ, ದುಂಡಾಗಿದ್ದಾವೆ, ಒಂದೇ ಆಕಾರ ಇದಾವ, ಒಂದೇ ಗಾತ್ರ ಇದಾವ, ಸುಕ್ಕಿಲ್ದಂಗೆ ಇರಬೇಕು, ಆಮೇಲೆ ಜೊಳ್ಳು ಅವೆಲ್ಲ ಇಲ್ದಂಗೆ ಅದಾವ, ಎಲ್ಲ ಪರೀಕ್ಷೆ ಮಾಡಿ ಅವನ್ನ ಬನಿಕಟ್ಟು ಅಂತ ಹೇಳ್ತೀವಿ ಬೀಜನ. ಆ ಬನಿಕಟ್ಟಿನ ತರ ಬೀಜ ಇದ್ದಾಗ ನಾವು ಅವನ್ನ ಒಂದೇ ಆಕಾರ ಗಾತ್ರ ಇದ್ದಾಗ ಎಲ್ಲ ನೋಡ್ಕೊಂಡು ಅವನ್ನ ಮೊಳಕೆ ಮಾಡಕ್ಕೆ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇಷ್ಟು ಪರ್ಸೆಂಟೇಜ್ ಹೆಂಗಿದೆ ಅಂತ. ಪ್ರಾರಂಭ ಹಂತದಲ್ಲಿ ನಾವು ಸಾರ್ಟ್ ಔಟ್ ಮಾಡೋದು, ಕಂಡು ಹಿಡ್ಕೊಂಡು ಬೇಡ ಚೆನ್ನಾಗಿರ್ಲಿ, ಕ್ವಾಲಿಟಿ ಇಲ್ಲ ಅಂತೇಳಿ ನಾವು ನಮ್ಮ ಮುಂದಿನ ಬೆಳೆಯ ಹಂಗಾಮಿಗೆ ಅನುಕೂಲ ಆಗುತ್ತೆ ನಾವು ಈ ತರ ಮಾಡ್ಕೊಂಡ್ರೆ. ಇಲ್ಲಿವರೆಗೆ ಅಂದ್ರೆ ಈ ಒಂದು ಸಾವಯವ ಕೃಷಿಯಿಂದ ನಮ್ಮ ರೈತರಿಗೆ ಇರ್ತಕ್ಕಂತ ಅನುಕೂಲಗಳು ಎಷ್ಟು, ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಟ್ಟಿದ್ದೀರಾ ಸರ್, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಾವಯವ ಕೃಷಿಯ ಮಹತ್ವ ಹಾಗೂ ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜಗಳ ಆಯ್ಕೆ ಕುರಿತು ಎಸ್ಬಿ ವಿಜಯಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ಒಂದು ಜನಪದ ಗೀತೆ ಕೇಳಿ. ಜನಪದ ಗೀತೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳು. ಹತ್ತಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 6,702 ರೂಪಾಯಿಗಳು. ಅಲಸಂದೆ ಕನಿಷ್ಠ ಮತ್ತು ಗರಿಷ್ಠ 7,112 ರೂಪಾಯಿಗಳು. ಜೋಳ ಪ್ರತಿ ಕ್ವಿಂಟಾಲ್ಗೆ 2,171 2,525 ರೂಪಾಯಿಗಳು. ಮೆಕ್ಕೆಜೋಳ 1,921 2,127. ರಾಗಿ 2,000 2,525. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ. ಹತ್ತಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1,900 ಗರಿಷ್ಠ 8,666 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆ ಧಾರಣೆ. ಅಡಿಕೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 44,579 ಗರಿಷ್ಠ 45,600 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳು ಈ ರೀತಿ ಇವೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 5,000 ಗರಿಷ್ಠ 8,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಪ್ರತಿ ಕ್ವಿಂಟಾಲ್ಗೆ 4,000 ರೂಪಾಯಿಗಳಿಂದ ಕನಿಷ್ಠ.